ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಎಲ್ಲರಿಗೂ ನಮಸ್ಕಾರ. ಚಿತ್ರಗೀತೆಗಳು. ಆರಂಭಕ್ಕೆ ಕೇಳಿ ವರಟ ಐ ಲವ್ ಯು ಚಿತ್ರದ ಗೀತೆ. ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ರಚಿಸಿದ್ದಾರೆ ಕೆ ಕಲ್ಯಾಣ್. ರಾಗಜೋಡಣೆ ಮಾಡಿದ್ದಾರೆ ಜಿಆರ್ ಶಂಕರ್. ನಂದಿತಾ ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಣಿ ಹಾಗೂ ಟಿಪ್ಪು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಇಮಿಲ್ ಅವರ ಸಂಗೀತವಿದೆ. ಚಮಕ್ ಚಿತ್ರದ ಗೀತೆ. ಗಾಯಕರು ಅಭಿನಂದನ್ ಮಹಿಶಿಲಿ ಹಾಗೂ ಸುಪ್ರಿಯಾ ಲೋಹಿತ್. ಸಂಗೀತ ನೀಡಿದ್ದಾರೆ ಜುದಾ ಸಂಧ್ಯಾ. ಪ್ರೀತಿ ಚಟ ಕಚ್ಚಗುಳಿಡುತ್ತಿದೆ ಸಿಹಿ ಗಾಳಿ ಮನಸ್ಸಿದು ಹೂ ತೋಟ ಜನಿಸಿದೆ ಕನಸಲಿ ಕಿರು ಚಾಳಿ ಪ್ರೀತಿ ಹಠ ಕಂಗಳ ಸಂಚಿಗೆ ಒಲಿದಿದೆ ನಾಚಿಕೆ ಒಡಿದಿದೆ ಸಂಪಿಗೆ ಅರೆ ಅರೆ ಇದು ಹೊಸದಾಳಿ ಅರೆ ಅರೇನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ನುಸುಳಿದೆ ಒಲವಿನ ಗಡಿ ರೇಖೆ ಯಾಕೆ ಥರ ನೀ ನನ್ನ ಒಲವು ನೀ ನನ್ನ ಗೆಲುವು ನೀ ನನ್ನ ಅಲೆಯು ನೀ ನನ್ನ ಕಡಲು ಕಿರಿಕ್ ಪಾರ್ಟಿ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ವಾಸುಕಿ ವೈಭವ್. ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್. ಕುರುವಂತ ಹೊತ್ತಾಯಿತೆ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ ಹಗುರಾಗಿದ್ದೇನೋ ನನ್ನೆದೆಯ ಭಾರ ಕಂಡಿದ್ದೇನೋ ತಂಪಾದ ತೀರ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ ಹಾ ಬದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರ ಮಳೆಗಾಲವೇ. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾಗಿದ್ದೇನು ಇನ್ನೂ ಉದಾರ ಬಂದಿದ್ದೇನೋ ನನ್ನ ಬಿಡಾರ. ಅನುರಾಧ ಭಟ್ ಹಾಗೂ ಶ್ರೀಧರ್ ವಿ ಸಂಭ್ರಮ ಅವರ ಸ್ವರದಲ್ಲಿ ಕೇಳಿ ಉಪೇಂದ್ರ ಮತ್ತೆ ಬಾ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶ್ರೀಧರ್ ವಿ ಸಂಭ್ರಮ. ಈಗ ಕೇಳಿ ಆಕ್ಸಿಡೆಂಟ್ ಚಿತ್ರದ ಗೀತೆ. ಸ್ವರ ನೀಡಿದ್ದಾರೆ ಕುನಾಲ್ ಗಾಂಜಾವಾಲಾ. ಗೀತೆಯನ್ನು ರಚಿಸಿದ್ದಾರೆ ಕನ್ನಡಿಗ ಶಿವು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಲಕ್ಷ್ಮೀ ಕೇಜ್. ಕೊನೆಯದಾಗಿ ಕೇಳಿ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ. ಗಾಯಕರು ರಾಜು ಅನಂತಸ್ವಾಮಿ ಹಾಗೂ ಸೋನಾ ಕಕ್ಕರ್. ಅವರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬೆಟ್ಟಮ್ಮ ಬೆಟ್ಟಮ್ಮ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ